ಮಾರುಕಟ್ಟೆಯಿಂದ ನಾವು ಖರೀದಿಸುವ ಯಾವುದೇ ವಸ್ತುವಿನ ಕುರಿತು ಪೂರ್ಣ ಮಾಹಿತಿ ಪಡೆಯುವ ಹಕ್ಕು ನಮಗಿದೆ. ಸೇವೆಯಲ್ಲಿ ಅಲಕ್ಷ್ಯ, ಕಳಪೆ ಗುಣಮಟ್ಟ, ಗ್ರಾಹಕ ಶೋಷಣೆ, ದೋಷಪೂರ್ಣ ನಿರ್ವಹಣೆ, ಈ ಕುರಿತು ದೂರುಗಳಿದ್ದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೀಘ್ರ ನ್ಯಾಯದಾನ ನೀಡಲು ಗ್ರಾಹಕ ರಕ್ಷಣಾ ಕಾಯ್ದೆ ಇದೆ. ಗ್ರಾಹಕರು ಜಾಗೃತರಿರಬೇಕು. ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಯೊಬ್ಬನ ಹಕ್ಕು. ಸಮಯ 6:51. ಆಕಾಶವಾಣಿ ಬೆಂಗಳೂರು. ವೃಂದಗಾನದಲ್ಲಿ ಕೇಳೋಣ ದೇಶಭಕ್ತಿ ಗೀತೆ. ಸ್ವತಂತ್ರನು ಇಂದು ನಾನು ಧನ್ಯನು. ಆಹಾ ಓಹೋ, ಆಹಾ ಓಹೋ, ಆಹಾ ಓಹೋ, ಆಹಾ ಓಹೋ. ಬಾನಿನಲ್ಲಿ ಹಾರುತ್ತಿರುವ ಹಕ್ಕಿ ಹಿಂಡು ಹಿಂಡು, ಹೂವ ಅಲೆ ಅಲೆಯುವ ತುಂಬಿ ದಂಡು ದಂಡು. ಬಾನಿನಲ್ಲಿ ಹಾರುತ್ತಿರುವ ಹಕ್ಕಿ ಹಿಂಡು ಹಿಂಡು, ಹೂವ ಹೂವ ಅಲೆ ಅಲೆಯುವ ತುಂಬಿ ದಂಡು ದಂಡು. ನೆಲಬಾನಿನ ನಡುವೆಲ್ಲವ ಅಳೆವ ಬೆಳ್ಳಿ ಮುಗಿಲು, ವನವು ಪವನ ಪವನ ಲೀಲೆ ಕೋಕಿಲದೆ ಹುಗಿಲು. ನೆಲಬಾನಿನ ನಡುವೆಲ್ಲವ ಅಳೆವ ಬೆಳ್ಳಿ ಮುಗಿಲು, ವನವು ಪವನ ಪವನ ಲೀಲೆ ಕೋಕಿಲದೆ ಹುಗಿಲು. ಇಂದು ನಾ ಸ್ವತಂತ್ರನು ಇಂದು ನಾನು ಧನ್ಯನು, ಇಂದು ನಾ ಸ್ವತಂತ್ರನು ಇಂದು ನಾನು ಧನ್ಯನು. ಆಹಾ ಓಹೋ, ನೆತ್ತಿ ನಿಂತೇನು ಎದೆ ಅಗಲಿಸಿ ನಿಂತೇನು, ನನ್ನ ಧನಿಯ ಮೊಳಗಿಸೇನು ಬಾನಿನೆತ್ತರ. ತಲೆಯ ನೆತ್ತಿ ನಿಂತೇನು ಎದೆ ಅಗಲಿಸಿ ನಿಂತೇನು, ನನ್ನ ಧನಿಯ ಮೊಳಗಿಸೇನು ಬಾನಿನೆತ್ತರ. ನನ್ನ ಮನೆಯ ಮಾಡಿಯೇನು ಮುಗಿಲ ಹತ್ತಿರ, ನಾನು ಕೂಡ ಅಲವೆನು ಜಗದ ಬಿತ್ತರ, ನಾನು ಕೂಡ ಅಲವೆನು ಜಗದ ಬಿತ್ತರ. ಇಂದು ನಾ ಸ್ವತಂತ್ರನು ನಾನು ಧನ್ಯನು, ಇಂದು ನಾ ಸ್ವತಂತ್ರನು ಇಂದು ನಾನು ಧನ್ಯನು. ಆಹಾ ಓಹೋ, ಆಹಾ ಓಹೋ, ಆಹಾ ಓಹೋ, ಆಹಾ ಓಹೋ. ಹರಿಯಿದಿಗೋ ಅಹ ಮುಂದೆ ಎಂಥ ಚಂದನ, ನೋಡು ನಾಡಿನಲ್ಲಿ ಎಲ್ಲೆಲ್ಲೂ ಹೊಸತನ. ಅರಳಿತಿಗೋ ಮೊಗ್ಗೆ ಮೊಗ್ಗೆ ಕೆರಳಿತ ಹೋ ಬುಗ್ಗೆ ಬುಗ್ಗೆ, ಮೊಳಗುತ್ತಲಿದೆ ಮಂಗಳ ಕೊರಳೆತ್ತಿದ ಕೋಕಿಲ, ಮೊಳಗುತ್ತಲಿದೆ ಮಂಗಳ ಕೊರಳೆತ್ತಿದ ಕೋಕಿಲ. ಜಯ ಜಯ ಹೇ ಭಾರತ, ಜಯ ಜಯ ಹೇ ಭಾರತ. ಜಗದಂಬಾ ನಮಿತೆ ಉಪವರರು ಭರತಂಬ ಜಯ ಜಯ ಭಾರತ ಜಗದಂಬಾ ನಮಿತೆ ಉಪವರರು ಭರತಂಬ ಅರಸುತ ರಂಗಕ್ಕೆ ಕಳುಹಮ್ಮ ಹರೆಯೇ ನೋಡಲಿ ಅಚ್ಚರಿಯ ಅರಸುತ ರಂಗಕ್ಕೆ ಕಳುಹಮ್ಮ ಹರೆಯೇ ನೋಡಲಿ ಅಚ್ಚರಿಯ ಜಯ ಜಯ ಭಾರತ ಜಗದಂಬಾ ಸಾಗರರು ಗಡಿನಾಡಿನ ಗಿರಿ ದುರ್ಗದರು ಗಡಿ ಕಾಯುವ ಕಲಿ ಸಾಗರರು ಎಡತಳ ತಂತ್ರಕ್ಕೆ ಸಿಂಹಳರು ಒಡೆಯಳನುಜ್ಞೆಗೆ ಕಾದಿಹರು ಒಡೆಯಳನುಜ್ಞೆಗೆ ಕಾದಿಹರು ಜಯ ಜಯ ಭಾರತ ಜಗದಂಬ ಮಂಗಳ ಘೋಷಗಳು ಎಲ್ಲೆಡೆ ಮಂಗಳ ಘೋಷಗಳು ಚೆಲ್ಲಸ ಸಜ್ಜಿತ ಮಂಟಪದಿ ಉಲ್ಲನಯನೆ ಅಡಿಯಾಗಿಹಳು ಉಲ್ಲನಯನೆ ಅಡಿಯಾಗಿಹಳು ಜಯ ಜಯ ಭಾರತ ಜಗದಂಬ ಜಗದಂಬ ಜಗದಂಬ ಅಂಬ ಜಗದಂಬ ಜಗದಂಬ ಜಗದಂಬ ಅಂಬ ಜಗದಂಬ ಕಾಣಿಕೆಗಳನ್ನು ಘನ ಪ್ರೇಮದ ಉತ್ಸಾಹವನು ಹನುಮನ ಘನ ಕಾಣಿಕೆಗಳನ್ನು ಘನ ಪ್ರೇಮದ ಉತ್ಸಾಹವನು ಜನನಿ ನಿನ್ನ ಯಶ ಬೆಳಗಲಿಗೆ ನಿನಗೆಂದರ್ಪಿಸೆ ತಂದಿಹೆವು ನಿನಗೆಂದರ್ಪಿಸೆ ತಂದಿಹೆವು ಜಯ ಜಯ ಭಾರತ ಜಗದಂಬ ರಕ್ತ ನೋಡಮ್ಮ ದ್ವಿಜರಾಮಂತ್ರದ ಮೇಲೇರಿಸುತ್ತೆ ಭಜನೆಡುವ ರಕ್ತ ನೋಡಮ್ಮ ದ್ವಿಜರಾಮಂತ್ರದ ಮೇಲೇರಿಸುತ್ತೆ ಭಜನ ಗೌರವ ಕಾಯಲಿಗೆ ನಿಜ ಜೀಕಿತರಾವು ನಿಂದಿರು ಭಜದ ಗೌರವ ಕಾಯಲಿಗೆ ನಿಜ ಜೀಕಿತರಾವು ನಿಂದಿರು ಜಯ ಜಯ ಭಾರತ ಜಗದಂಬ ಜಗದಂಬ ಜಗದಂಬ ಅಂಬ ಜಗದಂಬ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದ್ರಿ. ಸಮಯ 7 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕೆಯಲ್ಲಿ ಸಾವಯವ ಕೃಷಿ, ಈ ಕುರಿತು ಡಾ ಎಂಆರ್ ಹೆಗಡೆ ಅವರೊಂದಿಗೆ ಸಂದರ್ಶನ. ನಂತರ ಬಂಡ್ಲಳ್ಳಿ ವಿಜಯ್ಕುಮಾರ್ ಮತ್ತು ಸಂಗಡಿಗರಿಂದ ಜನಪದ ಗೀತೆ ಮೂಡಿಬರಲಿದೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಾವಯವ ತೋಟಗಾರಿಕೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಿರಿಯ ಬೇಸಾಯ ಶಾಸ್ತ್ರಜ್ಞರು ಹಾಗೂ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿವೃತ್ತ ಪ್ರಧಾನ ವಿಜ್ಞಾನಿಗಳಾದಂಥ ಡಾಕ್ಟರ್ ಎಂಆರ್ ಹೆಗಡೆ ಅವರು. ನಮಸ್ಕಾರ ಡಾಕ್ಟರ್ ಹೆಗಡೆ ಅವರೇ. ನಮಸ್ಕಾರ. ಈಗ ಪ್ರಾರಂಭದಲ್ಲಿ ಈಗಿನ ಒಂದು ಪರಿಸ್ಥಿತಿಯನ್ನು ತೆಗೆದುಕೊಂಡ್ರೆ ಈ ಸಾವಯವ ತೋಟಗಾರಿಕೆಯ ಅವಶ್ಯಕತೆ ಎಷ್ಟು ಮಟ್ಟಿಗಿದೆ, ಈ ಅವಶ್ಯಕತೆ ಏನು ಅಂತೀರಿ? ಇವತ್ತು ನಾವು ಹೆಚ್ಚು ಆಹಾರ ಉತ್ಪಾದನೆಯ ಗುರಿ ಮತ್ತು ಆತುರದಲ್ಲಿ ಹೈಬ್ರಿಡ್ ತಳಿಗಳಿರಬಹುದು ಮತ್ತು ಅದಕ್ಕೆ ಪೂರಕವಾಗಿ ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಕೀಟನಾಶಕಗಳು ಮತ್ತು ರಾಸಾಯನಿಕ ರೋಗನಾಶಕಗಳನ್ನು ಮಿತಿಮೀರಿಯಾಗಿ ಬಳಸ್ತಾ ಇದ್ದೇವೆ. ಇದರಿಂದ ಮಣ್ಣು ಮತ್ತು ಆಹಾರ ಪದಾರ್ಥಗಳ ಗುಣಮಟ್ಟ ಮತ್ತು ಆಹಾರ ಉತ್ಪಾದನೆಯ ಸಾಮರ್ಥ್ಯ ಅದು ಇಳಿಮುಖವಾಗಿದೆ. ಇವತ್ತು ತೋಟಗಾರಿಕೆ ಬೆಳೆಗಳು ಬಹಳ ಪ್ರಮುಖವಾದಂಥದ್ದು. ಹೌದು, ಅದು ನಮ್ಮ ಕರ್ನಾಟಕ ರಾಜ್ಯ ತೋಟಗಾರಿಕೆ ಬೆಳೆಗಳ ಕೃಷಿಯಲ್ಲಿ ಮಂಚುಣಿಯಲ್ಲಿರುವಂತಹ ರಾಜ್ಯ. ಇವತ್ತು ತೋಟಗಾರಿಕೆ ಬೆಳೆಗಳು ಬರೇ ಆಹಾರದ ಉತ್ಪಾದನೆಗೆ ಮಾತ್ರವಲ್ಲ, ಪೂರಕವಲ್ಲ, ಅದು ಆ ಪೋಷಕಾಂಶಗಳ ಸುಭದ್ರತೆ ಕಡೆ ಸಹ ನಮಗೆ ಸಹಾಯಕಾರಿಯಾಗಿದೆ. ಆದುದರಿಂದ ನಾವು ತೋಟಗಾರಿಕೆ ಬೆಳೆಗಳ ಉತ್ಪಾದನೆ ಹೆಚ್ಚು ಮಾಡುವಾಗ ರಾಸಾಯನಿಕಗಳನ್ನು ಉಪಯೋಗಿಸ್ತಾ ಇದ್ದೇವೆ. ಅದು ಅಲ್ಲದೆ ತೋಟಗಾರಿಕೆ ಬೆಳೆಗಳು ಹವಾಮಾನದ ವೈಪರೀತ್ಯಕ್ಕೆ ಸೂಕ್ಷ್ಮವಾದ ಬೆಳೆಗಳು ಸಹ. ಆದ್ದರಿಂದ ಬರುವಂತಹ ದಿವಸಗಳಲ್ಲಿ ನಾವು ತೋಟಗಾರಿಕೆ ಉತ್ಪನ್ನ ಹೆಚ್ಚು ಮಾಡಬೇಕಾದ್ರೆ ಬರೀ ರಾಸಾಯನಿಕ ಉಪಯೋಗಿಸಿದ್ರೆ ನಮಗೆ ಅದರಿಂದ ಪೆಟ್ಟು ಸಹಜವಾಗಿ ಆಗುತ್ತೆ. ಆದ್ದರಿಂದ ನಾವು ಇಂತಹ ಪರಿಸ್ಥಿತಿಯಲ್ಲಿ ಆಹಾರದ ಗುಣಮಟ್ಟ, ನಮ್ಮ ಜನರ ಆರೋಗ್ಯದ ಗುಣಮಟ್ಟ ಸುಧಾರಿಸುವಲ್ಲಿ ಸಾವಯವ ಕೃಷಿ ಅನಿವಾರ್ಯವಾಗಿದೆ. ಅಂದ್ರೆ ನಾವು ತೋಟಗಾರಿಕಾ ಬೆಳೆಗಳನ್ನ ಬೆಳ್ಕೊಳ್ಬೇಕಾದ್ದು ಬಹಳ ಅನಿವಾರ್ಯ, ಸಾವಯವ ಕೃಷಿಯನ್ನು ಅನುಸರಿಸಬೇಕಾದ್ದು ಕೂಡ ಅನಿವಾರ್ಯ ಅಂತ ಹೇಳಬಹುದು. ಅಂದ್ರೆ ರಾಸಾಯನಿಕ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡುವಂತ ಅವಶ್ಯಕತೆ ಇದೆ ಅಂತ. ಅಂದ್ರೆ ಸಾವಯವ ಕೃಷಿನೂ ಅನಿವಾರ್ಯ ಆದಂಗೆ ಆಗುತ್ತೆ ಅಲ್ಲಿಗೆ. ಬೇಕು, ಇವತ್ತಿನ ಜೀವಮಾನದಲ್ಲಿ ಸಾವಯವ ತೋಟಗಾರಿಕೆ ಸಹ ಬೇಕು. ಈಗ ಮುಖ್ಯವಾಗಿ ಈಗ ತೋಟಗಾರಿಕೆಯಲ್ಲಿ ನಾವು ಸಾವಯವ ಕೃಷಿಯನ್ನ ಅನಿವಾರ್ಯವಾಗಿ ಮಾಡಿಕೊಳ್ಳೇಬೇಕು ಅನ್ನುವಂತ ಪರಿಸ್ಥಿತಿ ಇರೋದ್ರಿಂದ ನಾವು ಈ ತೋಟಗಾರಿಕಾ ಬೆಳೆಗಳಲ್ಲಿ ಈ ಸಾವಯವ ಕೃಷಿನಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಇವತ್ತು ತೋಟಗಾರಿಕೆ ಬೆಳೆಗಳಿಗೆ ಸಹ ನಮ್ಮ ದವಸ ಧಾನ್ಯಗಳ ಬೆಳೆಗಳಂತೆ ಎಲ್ಲಾ 16 ಪೋಷಕಾಂಶಗಳು ಬೇಕು. ಹೌದು, ಉದಾಹರಣೆಗಾಗಿ ಇವತ್ತು ಭತ್ತ ಇದ್ರೆ ನಾವು ಹೆಚ್ಚಂದ್ರೆ 4 ಟನ್ ಇಳುವರಿ ಪಡೆಯಬಹುದು ಪ್ರತಿ ಹೆಕ್ಟರ್. ಆದ್ರೆ ಅದೇ ಟೊಮೆಟೊ ಬೆಳೆ ಆದ್ರೆ ನಾವು 60-80 ಟನ್ ಪ್ರತಿ ಹೆಕ್ಟರ್ ಇಳುವರಿ ತೆಗಿತೇವೆ. ಆದ್ದರಿಂದ ಇಷ್ಟೊಂದು ಪ್ರಮಾಣದಲ್ಲಿ ಇಳುವರಿ ತೆಗಿಬೇಕಾದ್ರೆ ಅದಕ್ಕೆ ಸೂಕ್ತವಾಗಿ ಪೋಷಕಾಂಶಗಳ ನಿರ್ವಹಣೆ ಅವಶ್ಯ. ಆದುದರಿಂದ ಸಾವಯವ ಪದ್ಧತಿಯಲ್ಲಿ ಸಹ ಇಷ್ಟೊಂದು ಪೋಷಕಾಂಶ ಕೊಡುವಂತ ಅವಕಾಶ ಸಾಕಷ್ಟಿದೆ. ಅದರಲ್ಲಿ ಮುಖ್ಯವಾಗಿ ಉತ್ತಮವಾದಂತ ದಡ್ಡಿ ಗೊಬ್ಬರ, ಕಾಂಪೋಸ್ಟ್, ಎರೆಹುಳ ಗೊಬ್ಬರ, ಗೋಡ ಮಣ್ಣು, ಹಸಿರೆಲ ಗೊಬ್ಬರ, ಹಿಂಡಿಗಳು, ಇವುಗಳನ್ನು ಉಪಯೋಗಿಸಿ. ಅದಲ್ಲದೆ ಇವತ್ತು ಜೈವಿಕ ಗೊಬ್ಬರಗಳು ಸಹ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಾಗಿದೆ, ಸೂಕ್ಷ್ಮಾಣುಜೀವಿ ಗೊಬ್ಬರಗಳು, ಇವನ್ನೆಲ್ಲ ಉಪಯೋಗಿಸಿ ನಾವು ಪೋಷಕಾಂಶಗಳ ನಿರ್ವಹಣೆಯನ್ನು ಸರಿಯಾಗಿ ಮಾಡಿಕೊಂಡು ಉತ್ತಮ ಇಳುವರಿ ತೆಗೆಯುವಂತಹ ಒಂದು ಸಾಧ್ಯತೆ ಇದೆ. ಅಂದ್ರೆ ವಿವಿಧ ಸಾವಯವ ಮೂಲದ ಪೋಷಕಾಂಶಗಳನ್ನು ಬಳಸಿಕೊಂಡು ನಾವು ಈ ಒಂದು ತೋಟಗಾರಿಕೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಸಮರ್ಪಕವಾಗಿ ಮಾಡಬಹುದು ಅಂತ ತಾವು ಅಭಿಪ್ರಾಯ ಪಡ್ತೀರಾ? ಹೌದು ಸರ್. ಇನ್ನು ಈ ರೋಗ ಮತ್ತು ಕೀಟಗಳ ನಿಯಂತ್ರಣವನ್ನು ಸಾವಯವ ಪದ್ಧತಿಯಲ್ಲಿ ಈ ತೋಟಗಾರಿಕಾ ಬೆಳೆಗಳಲ್ಲಿ ಎಷ್ಟು ಮಟ್ಟಿಗೆ ಮಾಡಬಹುದು ಅಂತಾರೆ? ಸಾಕಷ್ಟು ಅವಕಾಶ ಇದೆ. ಅಂದ್ರೆ ಆ ಒಂದು ಸಾಧ್ಯತೆಗಳ ಬಗ್ಗೆ ಸ್ವಲ್ಪ ವಿವರಗಳನ್ನು ಕೊಡ್ತೀರಾ? ಇವತ್ತು ನಮ್ಮ ಪ್ರಮುಖ ತೋಟಗಾರಿಕೆ ಬೆಳೆಗಳಾದ ತರಕಾರಿ ಬೆಳೆಗಳನ್ನು ತಗೊಂಡ್ರೆ ಟೊಮ್ಯಾಟೊ ಇರಬಹುದು, ಬದನೆ ಇರಬಹುದು, ಮೆಣಸು ಇರಬಹುದು, ಹೂಕೋಸು ಇರಬಹುದು, ಎಲೆಕೋಸು, ಹಾಗೆ ಹಣ್ಣಿನ ಬೆಳೆಗಳು ತಗೊಂಡ್ರೆ ದ್ರಾಕ್ಷೆ, ಬಾಳೆ ಮತ್ತು ದಾಳಿಂಬೆ. ಇಂಥ ಬೆಳೆಗಳಲ್ಲಿ ಸಾಕಷ್ಟು ಕೀಟ ಮತ್ತು ರೋಗದ ಬಾಧೆ ಬರುತ್ತೆ. ಇವನ್ನ ಸಕಾಲದಲ್ಲಿ ನಾವು ನಿಯಂತ್ರಣ ಮಾಡಿದರೆ ಮಾತ್ರ ನಮಗೆ ಹೆಚ್ಚು ಇಳುವರಿ ಪಡೆಯುವಂತಹ ಸಾಧ್ಯತೆ ಇದೆ. ಅದು ನಾವು ಸಾವಯವ ಪದ್ಧತಿಯಲ್ಲಿ ಇದರ ನಿರ್ವಹಣೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಅದರಲ್ಲಿ ಒಂದು ಹೇಳಬೇಕಂದ್ರೆ ಇವತ್ತು ನಮ್ಮಲ್ಲಿ ಸಾಕಷ್ಟು ಸಂಶೋಧನಾ ಕೇಂದ್ರಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ಕೀಟ ನಿರೋಧಕ ಮತ್ತು ರೋಗ ನಿರೋಧಕ ತಳಿಗಳ ಲಭ್ಯತೆ, ಇವುಗಳನ್ನು ಉಪಯೋಗಿಸಬಹುದು. ಅದು ಮೊದಲೇ ಹಂತ. ಅದನ್ನು ಉಪಯೋಗಿಸಿಕೊಳ್ಬಹುದು. ಅದು ಸುಲಭವಾದ ವಿಧಾನ. ಹೌದು. ಹಾಗೆ ಸರಿಯಾದ ಪದ್ಧತಿನಲ್ಲಿ ಪೋಷಕಾಂಶಗಳ ನಿರ್ವಹಣೆ, ನೀರಿನ ನಿರ್ವಹಣೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಬೆಳೆಗಳಲ್ಲಿ ನಾವು ಹೆಚ್ಚು ಮಾಡಬಹುದು. ಹಾಗೆ ಪ್ರಮುಖ ಘಟ್ಟಗಳಲ್ಲಿ, ಈ ಬೆಳೆಗೆ ಒಂದು ಘಟ್ಟ ಅಂತ ಇರುತ್ತೆ, ಆ ಪ್ರಮುಖ ಘಟ್ಟಗಳಲ್ಲಿ ಅದಕ್ಕೆ ಬರುವಂತ ಕೀಟ ಮತ್ತು ರೋಗಗಳನ್ನ ನಾವು ಕಂಡಿಡಿದು ಅದಕ್ಕೆ ಸೂಕ್ತವಾದಂತ ಸಾವಯವ ಪದ್ಧತಿ ಅಳವಡಿಸಬಹುದು. ಅದರಲ್ಲೂ ಪ್ರಮುಖವಾಗಿ ಇವತ್ತು ಸಾವಯವ ಪದ್ಧತಿನಲ್ಲಿ ಜೈವಿಕ ಕೀಟನಾಶಕಗಳು ಮತ್ತು ಜೈವಿಕ ರೋಗನಾಶಕಗಳ ಲಭ್ಯತೆ ಇದೆ. ಅದಲ್ಲದೆ ಪರಭಕ್ಷಕ ಕೀಟಗಳು, ಪರತಂತ್ರ ಜೀವಿಗಳು, ಸಸ್ಯಜನ್ಯ ಔಷಧಿಗಳು, ಆಕರ್ಷಕಗಳು, ಇವುಗಳನ್ನೆಲ್ಲ ನಾವು ಅವಲಂಬಿಸಿ ಉತ್ತಮ ವಿಧಾನದಲ್ಲಿ ಸಾವಯವ ಪದ್ಧತಿಯಲ್ಲಿ ಸಹ ಕೀಟ ಮತ್ತು ರೋಗ ನಿಯಂತ್ರಣ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಮುಖ್ಯವಾಗಿ ಇವತ್ತು ಸಾಕಷ್ಟು ಸ್ಥಳೀಯವಾಗಿ ಸಿಗುವಂತ ಸಂಪನ್ಮೂಲಗಳನ್ನು ಬಳಸಿಕೊಂಡು ನಮ್ಮ ರೈತ ಬಾಂಧವರು ಈ ಸಾವಯವ ಪದ್ಧತಿಯಲ್ಲಿ ಕೀಟ ಮತ್ತು ರೋಗ ನಿಯಂತ್ರಣದಲ್ಲಿ ತೊಡಗಿದ್ದಾರೆ. ಆದರೂ ಕೂಡ ಇವತ್ತು ನಮಗೆ ವಿಶೇಷವಾಗಿ ಲಭ್ಯವಿರುವಂತ ಈ ಸಾವಯವ ವಿಧಾನದಲ್ಲಿ ಬಳಸಬಹುದಾದಂತಹ ಕೀಟನಾಶಕ ಮತ್ತೆ ರೋಗನಾಶಕಗಳನ್ನು ಸ್ವಲ್ಪ ಉದಾಹರಣೆ ಸಹಿತ ವಿವರಗಳನ್ನು ಕೊಡ್ತೀರ? ಈ ತೋಟಗಾರಿಕೆ ಬೆಳೆಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಕೀಟ ಮತ್ತು ರೋಗ ಬಾಧೆ ಇರುತ್ತೆ. ಹೌದು. ಅದು ಇವತ್ತಿನ ಈ ಹವಾಮಾನದ ಬದಲಾವಣೆಯಲ್ಲಿ ಸಹ ಹೊಸ ಕೀಟಗಳು, ಹೊಸ ರೋಗಗಳು ಸಹ ಬಂದಿವೆ. ಇವನ್ನೆಲ್ಲ ನಾವು ನಿಯಂತ್ರಣ ಮಾಡಲಿಕ್ಕೆ ಸಾವಯವ ಪದ್ಧತಿಯಲ್ಲಿ ಅವಕಾಶ ಇದೆ. ಕೆಲವೊಂದು ಹೇಳಬೇಕು ಅಂದ್ರೆ, ಇವತ್ತು ರಂಗೋಲಿ ಹುಳ ಅಂತಾರೆ ನಾವು, ಹೌದು, ಲೀಫ್ ಮೈನರ್ ಅಂತೇವೆ, ಸಾಕಷ್ಟು ತರಕಾರಿ ಬೆಳೆಗಳಿಗೆ ಬಾಧೆ ಮಾಡುತ್ತೆ. ಇದನ್ನ ನಾವು ಬೇವಿನ ಹಿಂಡಿ ಉಪಯೋಗಿಸಿ, ಬೇವಿನ ಕಷಾಯಗಳನ್ನ ಸಿಂಪರಣೆ ಮಾಡುವುದರಿಂದ ಈ ಒಂದು ಕೀಟಗಳನ್ನ ನಾವು ಸೂಕ್ತವಾಗಿ ನಿಯಂತ್ರಣ ಮಾಡಬಹುದು. ಹಾಗೆ ಇವತ್ತು ರಸ ಹೀರುವ ಕೀಟಗಳು, ಹಾವಳಿ ಜಾಸ್ತಿ ಇದೆ, ಹೇನಿರಬಹುದು, ಬಿಳಿ ನೊಣ ಇರಬಹುದು, ಇವೆಲ್ಲ ರಸ ಹೀರಿ ಸಸ್ಯಗಳಿಂದ ಸಾಕಷ್ಟು ಇಳುವರಿಯಲ್ಲಿ ಕಡಿಮೆ ಮಾಡುತ್ತೆ ಮತ್ತು ರೋಗಗಳನ್ನು ಹರಡುತ್ತವೆ. ಇವುಗಳನ್ನ ನಾವು ಬೇವಿನ ಮತ್ತು ಹೊಂಗೆಯ ಸಸ್ಯ ಕೀಟನಾಶಕಗಳನ್ನ, ಆಧಾರಿತ ಸಸ್ಯ ಕೀಟನಾಶಕಗಳನ್ನು ಉಪಯೋಗಿಸಿ ಸಾಕಷ್ಟು ಪ್ರಮಾಣದಲ್ಲಿ ಅವುಗಳನ್ನ ಹತೋಟಿ ಮಾಡಬಹುದು. ಹಾಗೆ ಇವತ್ತು ನಮ್ಮಲ್ಲಿ ಟೊಮ್ಯಾಟೋದಲ್ಲಿ ತಗೊಂಡ್ರೆ ಕಾಯಿ ಕೊರಕ ಹುಳ ಸಾಕಷ್ಟು ಬಾಧೆ ಕೊಡುತ್ತೆ. ಇದನ್ನ ನಾವು ಇವತ್ತು NPV ಅನ್ನುವಂತ ವೈರಸ್ ಕೀಟನಾಶಕ, ನ್ಯೂಕ್ಲಿಯರ್ ಪಾಲಿಹೈಡ್ರಾಸಿಸ್ ವೈರಸ್ ಅಂತ ವೈರಸ್, ಪಾಲಿಹೈಡ್ರಾಸಿಸ್ ವೈರಸ್, ಅದನ್ನ ಉಪಯೋಗಿಸಿ BT ಅನ್ನುವಂತ ಕೀಟನಾಶಕವನ್ನು ಉಪಯೋಗಿಸಿ ಒಳ್ಳೆ ನಿಯಂತ್ರಣ ಪಡಿಬಹುದು. ಹಾಗೆ ಇವತ್ತು ನಾವು ಇಂತ ತರಕಾರಿ ಬೆಳೆಗಳಲ್ಲಿ ರೈತರಿಗೆ ಬೇಲಿ ಬೆಳೆಗಳನ್ನ ಹಾಕ್ಲಿಕ್ಕೆ ಹೇಳ್ತೇವೆ. ಇವುಗಳಿಂದ ಕೀಟ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗುವಂತದನ್ನ ತಡೆಹಿಡಿಬಹುದು, ನಾವು ಹರಡದನ್ನ ತಡೆಯಬಹುದು. ಹಾಗೆ ಮೋಹಕ ಬೆಳೆಗಳನ್ನ ಬೆಳಿತೇವೆ. ಇವತ್ತು ಉದಾಹರಣೆಗಾಗಿ 16 ಟೊಮೆಟೊ ಸಾಲಿಗೆ ಒಂದು ಸಾಲು ಚೆಂಡು ಹೂವನ್ನು ಬೆಳಿತೇವೆ. ಹೀಗೆ ಮಾಡೋದ್ರಿಂದ ಕಾಯಿ ಕೊರಕೆ ಹುಳ ಅದು ಈ ಚೆಂಡು ಹೂವಿನ ಮೇಲೆ ಬಂದು ಮೊಟ್ಟೆ ಇಡೋದ್ರಿಂದ ಅದನ್ನ ನಾವು ಒಂದೇ ಕಡೆ ಸರಿಯಾಗಿ ನಿಯಂತ್ರಣ ಮಾಡುವಂತ ವ್ಯವಸ್ಥೆ ಸಹ ಇದೆ. ಹಾಗೆ ನಮ್ಮ ರೋಗ ತಗೊಂಡ್ರೆ ಇವತ್ತು ನಮ್ಮಲ್ಲಿ ಮಣ್ಣಿನಿಂದ ಬರುವಂತ ಕೊಳೆ ರೋಗಗಳು ಬಹಳ ಬಾಧೆ ಮಾಡ್ತವೆ. ಇವುಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ನಾವು ಟ್ರೈಕೋಡರ್ಮಾ ಅನ್ನುವಂತ ರೋಗನಾಶಕ ಉಪಯೋಗಿಸಬಹುದು. ಅಷ್ಟು ರೈತರು ಅದನ್ನ ಉಪಯೋಗಿಸ್ತಾರೆ, ಉಪಯೋಗಿಸಬಹುದು. ಹಾಗೆ ಸೂಡೋಮೊನಾಸ್ ಅನ್ನುವಂತ ಒಂದು ಬ್ಯಾಕ್ಟೀರಿಯಲ್ ಇದೆ, ವರ್ಟಿಸಿಲಿಯಂ ಅನ್ನುವಂತ ಶಿಲೀಂಧ್ರ ಇದೆ, ಇವುಗಳನ್ನ ಉಪಯೋಗಿಸಿ ನಾವು ಈ ರೋಗವನ್ನ ನಿಯಂತ್ರಣ ಮಾಡಬಹುದು. ಹಾಗೆ ನಮ್ಮಲ್ಲಿ ಇವತ್ತು ಬಹಳಷ್ಟು ಪ್ರಮಾಣದ ಎಲೆ ಚುಕ್ಕ ರೋಗ ಇರಬಹುದು, ಅಂಗಮಾರಿ ರೋಗಗಳಿರಬಹುದು, ಇವುಗಳ ನಿಯಂತ್ರಣ ಬೋರ್ಡೋ ದ್ರಾವಣ ಉಪಯೋಗಿಸಿ ಮಾಡೋದು. ಇದು ಒಂದು ಒಂದು ಮಟ್ಟಿಗೆ ಅದನ್ನ ನಾವು ಸಾವಯವ ಕೃಷಿಯಲ್ಲಿ ಮಾಡ್ಕೊಳ್ಬಹುದು. ಸಾಕಷ್ಟು ರೋಗಗಳನ್ನ ಈ ಬೋರ್ಡೋ ದ್ರಾವಣ ಉಪಯೋಗಿಸಬಹುದು. ಹಾಗೆ ಇವತ್ತು ನಮ್ಮಲ್ಲಿ ಗಂಧಕದ ಉಪಯೋಗ ಸಹ ಮಾಡಬಹುದು, ತುಕ್ಕು ರೋಗ ಇರಬಹುದು, ಗಂಧಕ ಉಪಯೋಗ, ವಿಶೇಷವಾಗಿ ಬೂದಿ ರೋಗ ಅಂತೀವಿ, ಬೂದಿ ರೋಗ ತುಕ್ಕು ರೋಗ, ಹೌದು, ಅದಕ್ಕೆ ನಾವು ಈ ನೀರಿನಲ್ಲಿ ಕರಗುವ ಗಂಧಕನ ಉಪಯೋಗಿಸಿ ಒಳ್ಳೆ ನಿಯಂತ್ರಣ ಮಾಡಬಹುದು. ಮತ್ತೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಈ ಹೊಂಗೆ ಸೋಪು, ಬೇವಿನ ಸೋಪ್ಗಳನ್ನು ಕೂಡ ಅಭಿವೃದ್ಧಿಪಡಿಸಿದೆ, ಅವುಗಳನ್ನು ಕೂಡ ಬಳಸ್ಕೋಬಹುದು ಅಂತೀರಿ? ಈಗ ಬೇವಿನ ನಾವು ಕಷಾಯ ಅಥವಾ ಬೇವು ಮತ್ತು ಹೊಂಗೆ ಆಧಾರಿತ ಸಸ್ಯಜನ್ಯ ಕೀಟನಾಶಕಗಳನ್ನ ಮಾಡಬೇಕು ಅಂತ ಹೇಳ್ತೇವೆ, ಮತ್ತೆ ಬೇವಿನ ಎಣ್ಣೆ, ಹೌದು, ಅವನ್ನ ಮಾಡುವಂತದಕ್ಕೆ ಸಮಯ ಬೇಕು, ಅದು ಸ್ವಲ್ಪ ತಾಂತ್ರಿಕತೆ ಇರುತ್ತೆ. ಹೌದು. ಇದನ್ನೆಲ್ಲ ಮನಗಂಡು ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅತ್ಯಮೌಲ್ಯವಾದಂತ ಬೇವಿನ ಸೋಪು ಸೋಪು ಮತ್ತು ಹೊಂಗೆ ಸೋಪು ಅಭಿವೃದ್ಧಿಗೊಳಿಸಿದೆ. ಇದನ್ನ ರೈತರು ತಗೊಂಡು 6 ತಿಂಗಳಿಂದ 8 ತಿಂಗಳು ಮನೆಯಲ್ಲಿ ಇಟ್ಕೋಬಹುದು. ಏನು ಅದೇನು ಗುಣಮಟ್ಟದಲ್ಲಿ ಹಾಳಾಗಲ್ಲ, ಬೇಕಾದಾಗ ಅದನ್ನು ಉಪಯೋಗಿಸಿಕೊಂಡು ನಾವು ಸಿಂಪರಣೆ ಮಾಡಿಕೊಳ್ಬಹುದು. ಇನ್ನು ಈ ಸಾವಯವ ಪದ್ಧತಿಯಲ್ಲಿ ನಾವು ಈ ತೋಟಗಾರಿಕಾ ಬೆಳೆಗಳನ್ನು ಬೆಳೆದಾಗ, ವಿಶೇಷವಾಗಿ ಪೋಷಕಾಂಶಗಳನ್ನು ಪೂರೈಕೆ ಮಾಡಿದಾಗ, ಕೀಟ ಮತ್ತು ರೋಗಗಳನ್ನು ನಿಯಂತ್ರಣ ಮಾಡಿದಾಗ, ಈ ಒಂದು ಇಳುವರಿ ಮೇಲೆ ಏನಾದರೂ ದುಷ್ಪರಿಣಾಮಗಳೇನಾದರೂ ಉಂಟಾಗ್ತವೋ ಅಥವಾ ಇಳುವರಿ ಮೇಲೆ ಏನಾದರೂ ಪರಿಣಾಮಗಳಾಗ್ತವೆಯೇ? ಈಗ ನಾವು ಸಾವಯವ ಪದ್ಧತಿಯಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆದಾಗ ನಾನು ಇವತ್ತಿನ ಇಳುವರಿ ಪ್ರಮಾಣ ತೋಟಗಾರಿಕೆ ಬೆಳೆಗಳಲ್ಲಿ ಹೆಚ್ಚಿದೆ. ಅಂದ್ರೆ ನಾವು 10 ಟನ್ 20 ಟನ್ ಟೊಮ್ಯಾಟೋದಲ್ಲಿ 60-80 ಟನ್ ಸಹ ತೆಗಿತೇವೆ. ಇಷ್ಟೊಂದು ಇಳುವರಿ ಪಡೆಯಬೇಕಾದ್ರೆ ಪೋಷಕಾಂಶ ಸಹ ತುಂಬಾ ಬೇಕು. ಹೌದೌದು. ಈಗ ಸಾವಯವ ಪದ್ಧತಿಯಲ್ಲಿ ನಾವು ಪೋಷಕಾಂಶಗಳನ್ನು ಕೊಟ್ಟಾಗ ದಡ್ಡಿ ಗೊಬ್ಬರ ಇರ್ಬೋದು, ಕಾಂಪೋಸ್ಟ್ ಗೊಬ್ಬರ ಇರ್ಬೋದು, ಅದರಲ್ಲಿ ಪೋಷಕಾಂಶಗಳ ಅಂಶ ತುಂಬಾ ಕಡಿಮೆ ಇರುತ್ತೆ. ಅದರಿಂದ ಅದನ್ನು ಅಧಿಕ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣಗಳಿಗೆ ಬೆಳೆಗಳಿಗೆ ಕೊಡಬೇಕಾಗುತ್ತೆ. ಹಿಂಡಿಗಳನ್ನು ಬಳಸ್ಕೊಳ್ಬಹುದು. ಅದನ್ನು ಕೊಡಬೇಕಾದ್ರೆ ಅದು ಅತಿ ಹೆಚ್ಚು ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ. ಇಷ್ಟೊಂದು ಪ್ರಮಾಣದಲ್ಲಿ ಉತ್ತಮವಾದಂತ ಸಾವಯವ ಗೊಬ್ಬರ ಕೊಟ್ಟರೆ ಮಾತ್ರ ಅವಕ್ಕೆ ಬೇಕಾದಂತ ಪೋಷಕಾಂಶಗಳನ್ನ ಪೂರೈಸಬಹುದು. ಇಲ್ಲದಿದ್ದಲ್ಲಿ ನಾವು ಅಷ್ಟೊಂದು ಪ್ರಮಾಣದ ಇಳುವರಿ ತೆಗಿಬೇಕಾದ್ರೆ ಪೂರಾ ಪೋಷಕಾಂಶಗಳು ಸಾವಯವ ಪದ್ಧತಿಯಲ್ಲಿ ಕೊಡುವಂತದ್ದು ಸ್ವಲ್ಪ ಕಷ್ಟ. ಆದ್ದರಿಂದ ನಾವು ಸಾವಯವ ಪದ್ಧತಿನಲ್ಲಿ ತೋಟಗಾರಿಕೆ ಕೃಷಿ ಶುರು ಮಾಡಿದ 3-4 ವರ್ಷ ಇಳುವರಿನಲ್ಲಿ ಸ್ವಲ್ಪ ಕಡಿಮೆ ಕಾಣುತ್ತೆ. ಹಾಗೆ ನಾವು ಸಾವಯವ ಇಂಗಾಲ ಅಂಶವನ್ನ ಮಣ್ಣಿನಲ್ಲಿ ಪೌಷ್ಟಿಕತೆಯನ್ನು ಹೆಚ್ಚು ಮಾಡಿಕೊಂಡು ಹೋದಂಗೆ 4-5 ವರ್ಷಗಳ ನಂತರ ಅದು ಒಂದು ಮಟ್ಟದಲ್ಲಿ ಬರುತ್ತೆ, ನಾವು ಇಳುವರಿಯನ್ನ ತೆಗಿಬಹುದು. ಇನ್ನು ಈ ಸಾವಯವ ಪದ್ಧತಿಯಲ್ಲಿ ಈ ಬೆಳೆಯನ್ನ ಬೆಳೆಯೋದ್ರಿಂದ ಅವುಗಳ ಗುಣಮಟ್ಟದಲ್ಲಿ ಏನಾದರೂ ಹೆಚ್ಚಳ ಆಗುತ್ತೆಯೇ? ಇದು ನಿಜನೇ? ಈಗ ಸಾವಯವ ಪದ್ಧತಿಯಲ್ಲಿ ಅದರಲ್ಲೂ ತೋಟಗಾರಿಕೆ ಬೆಳೆಗಳಲ್ಲಿ ಪದಾರ್ಥಗಳಲ್ಲಿ ನಾವು ವಿಶ್ಲೇಷಣೆ ಮಾಡಿದಾಗೆ ಅದರಲ್ಲಿ ರುಚಿ ಇರಬಹುದು, ಪರಿಮಳ ಇರಬಹುದು, ಬಣ್ಣ ಇರಬಹುದು, ಸಂಗ್ರಹಿಸಿ ಇಡುವಿಕೆ ಸ್ಟೋರೇಜ್ ಅಂತ ನಾವು ಬಹಳ ದಿನದವರೆಗೆ ಇಡುವಂತ ವ್ಯವಸ್ಥೆ ಆಗಿರುತ್ತೆ. ಇದನ್ನ ನಾವು ಲ್ಯಾಬ್ ನಲ್ಲಿ ವಿಶ್ಲೇಷಣೆ ಮಾಡಿ ಕಂಡು ಬಂದಂತ ಖಚಿತ ಮಾಡ್ಕೊಂಡು ಅಂಶ ಇದು. ಅದನ್ನ ಅನೇಕ ಸಾರಿ ಪ್ರಮಾಣೀಕರಿಸುವಂತದ್ದು ಸಹ ಸ್ವಲ್ಪ ಅಷ್ಟೊಂದು ಸುಲಭ ಅಲ್ಲ ಅದು. ಆದ್ರೂ ಮಾಡಿದ್ದಾರೆ. ಈಗ ನಾವು ಮಾವು ಇರಬಹುದು, ಬಾಳೆ ಇರಬಹುದು, ತರಕಾರಿಗಳಿರ್ಬೋದು, ಇವ್ರನ್ನೆಲ್ಲ ಆ ಪ್ರದೇಶಕ್ಕೆ ಯೋಗ್ಯವಾದಂತ ತಳಿಗಳನ್ನ ಸಾವಯವ ಪದ್ಧತಿಯಲ್ಲೇ ಬೆಳೆದ್ರೆ ನೀವು ಅದಕ್ಕೆ ಆದಂತ ಒಂದು ರುಚಿ ಪರಿಮಳ, ಅದು ಅಡಿಗೆ ಮಾಡಿದಾಗ ಅದಕ್ಕೆ ಸಿಗುವಂತ ಒಂದು ಸ್ವಾದ ಅದು ಬೇರೆನೇ ಆಗಿರುತ್ತೆ. ಇದು ಇದೆ ಅಂತ ಕಂಡು ಬಂದಿದೆ. ಅಂದ್ರೆ ಗುಣಮಟ್ಟದ ದೃಷ್ಟಿಯಿಂದ ಸಾವಯವ ಉತ್ಪನ್ನಗಳು ಬಹಳ ಮೇಲ್ಮಟ್ಟದಾಗಿರುತ್ತವೆ. ಇದರಲ್ಲಿ ಮತ್ತೊಂದು ಏನಪ್ಪಾ ಅಂದ್ರೆ ಸಾವಯವ ಪದ್ಧತಿಯಲ್ಲಿ ನಾವು ಪೋಷಕಾಂಶ ಕೊಟ್ಟಾಗ ಈ ಏನು ಗೊಬ್ಬರಗಳನ್ನು ಉಪಯೋಗಿಸ್ತೇವೆ ಅದು ಎಲ್ಲಾ ಪೋಷಕಾಂಶಗಳನ್ನ ಕೊಡುತ್ತದೆ. ಈಗ ಸಾರಜನಕ, ರಂಜಕ, ಪೊಟ್ಯಾಶ್ ಅಲ್ಲದೆ ಉಪ ಪೋಷಕಾಂಶಗಳನ್ನು ಕೊಡುತ್ತೆ. ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮ ಮಾಧ್ಯಮಿಕ ಪೋಷಕಾಂಶ, ಹೌದು, ಅದೊಂಥರ ಆಯುರ್ವೇದಿಕ ಔಷಧಿ ಇದ್ದಾಗ ಇವೆಲ್ಲಗಳನ್ನು ಕೊಡೋದ್ರಿಂದ ಅದು ಹಣ್ಣಿನ ಅಥವಾ ತರಕಾರಿಗಳ ಪದಾರ್ಥಗಳ ಬೆಳವಣಿಗೆ ಒಂದು ಒಳ್ಳೆ ಮಠದಲ್ಲಾಗುತ್ತೆ. ಆದ್ದರಿಂದ ಅದರಲ್ಲಿ ಏನು ರುಚಿ ಅಂಶ ಬೇಕು, ಗುಣಮಟ್ಟದ ಅಂಶ ಬೇಕು, ತಾಜಾತನ ಬೇಕು, ಸಂಗ್ರಹಿಸಿ ಇಡಲಿಕ್ಕೆ ಏನ್ ತನ ಬೇಕು, ಅದನ್ನೆಲ್ಲ ಒಳ್ಳೆ ತರದಲ್ಲಿ ಕೊಡುತ್ತದೆ. ಇನ್ನು ಮುಖ್ಯವಾಗಿ ಈ ಸಾವಯವ ಪದ್ಧತಿಯನ್ನ ನಾವು ಏನು ಅಳವಡಿಸ್ಕೊಳ್ತೀವಲ್ಲ, ಇದರಲ್ಲಿರುವಂತ ತೊಂದರೆಗಳೇನು, ಇವುಗಳನ್ನ ಹೇಗೆ ನಿವಾರಿಸಬಹುದು ಅಂತೀರಿ? ಇವತ್ತು ಸಾವಯವ ಪದ್ಧತಿ ಬಹಳಷ್ಟು ಕೃಷಿಕರು ಮಾಡಬೇಕು ಅಂತ ತುಂಬಾ ಆಸೆ ತೋರಿಸ್ತಾ ಇದ್ದಾರೆ. ಅವರಿಗೆ ಅದ್ರ ಮೇಲೆ ಅಭಿರುಚಿ ಬಂದಿದೆ. ಇದನ್ನು ಮಾಡಬೇಕಾದ್ರೆ ಎಡರು ತೊಡಗುಗಳು ಸಹ ಸಾಕಷ್ಟಿದೆ. ಇವತ್ತು ಮುಖ್ಯವಾಗಿ ಸಾವಯವ ಕೃಷಿನಲ್ಲಿ ನಮಗೆ ಗುಣಮಟ್ಟದ ಪರಿಕರಗಳ ಲಭ್ಯತೆ ಇಲ್ಲ. ಅದು ಸಾವಯವ ಗೊಬ್ಬರ ಆಗಿರ್ಬೋದು, ಜೈವಿಕ ಕೀಟನಾಶಕಗಳಾಗಿರ್ಬೋದು, ಜೈವಿಕ ರೋಗನಾಶಕಗಳಾಗಿರ್ಬೋದು, ಇದು ಪ್ರಮಾಣೀಕರಿಸಿದಂತ ಗುಣಮಟ್ಟದ ಪರಿಕರಗಳ ಲಭ್ಯತೆ ಇಲ್ಲ. ಇದು ಮೊದಲನೇದಾಗ ಆಗಬೇಕು. ಇದಕ್ಕೆ ಸರ್ಕಾರದ್ದು ಸಹ ನಮಗೆ ಅದರಲ್ಲಿ ನಿಯಂತ್ರಣ ಬೇಕು. ಸಾಕಷ್ಟು ಕಂಪನಿಗಳು ಇವತ್ತು ಸಾವಯವ ಗೊಬ್ಬರಗಳನ್ನ, ಕೀಟನಾಶಕಗಳನ್ನ ಅಭಿವೃದ್ಧಿಗೊಳಿಸಿದೆ. ಇದು ಈಗ ಸೂಕ್ಷ್ಮಾಣುಜೀವಿ ಗೊಬ್ಬರ ಮಾಡಿದಾಗ ಅದು 1 ಗ್ರಾಮ್ನಲ್ಲಿ ಇಷ್ಟೇ ಸೂಕ್ಷ್ಮಾಣುಜೀವಿ ಇರಬೇಕು ಅಂತಿದೆ. ಅದು ಇಲ್ಲದೆ ಇದ್ರೆ ಅದರಿಂದ ಏನು ಉಪಯೋಗ ಇಲ್ಲ. ಆಮೇಲೆ ಅದರಿಂದ ಒಂದು ಇವತ್ತು ತಯಾರಿಕೆ ಮಾಡಿದ್ರೆ 1-5-6 ತಿಂಗಳಲ್ಲಿ ಅದನ್ನ ಉಪಯೋಗ ಮಾಡಬೇಕು. ಅದಕ್ಕಿಂತ ಹೆಚ್ಚು ದಿವಸ ನಂತರ ಉಪಯೋಗ ಮಾಡಿ ಅದ್ರಿಂದ ಏನು ಲಾಭ ಆಗಲ್ಲ, ಅದು ಮಣ್ಣನ್ನು ಉಪಯೋಗಿಸಿದಂಗೆ. ಆದ್ರಿಂದ ಇದ್ರ ಮೇಲೆ ಒಂದು ನಿಯಂತ್ರಣ, ಅದರದೊಂದು ಏನು ನಾವು ಗುಣಮಟ್ಟ ಕಾಯಬೇಕು ಅದನ್ನ ನಿಯಂತ್ರಣ ಮಾಡುವಂತ ಒಂದು ವ್ಯವಸ್ಥೆ ಸಹ ನಮಗೆ ಸರ್ಕಾರದಿಂದ ಇವತ್ತು ಬೇಕು. ಹಾಗೆ ಪ್ರಮುಖವಾಗಿ ಇವತ್ತು ಸಾವಯವ ಕೃಷಿ ಬಗ್ಗೆ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂತ ನಮ್ಮ ಸಂಶೋಧನಾ ಸಂಸ್ಥೆಗಳಿಂದ ಮತ್ತು ವಿಶ್ವವಿದ್ಯಾಲಯಗಳಿಂದ ಇನ್ನೂ ಹೆಚ್ಚಿನ ಅರಿವು ಮೂಡಿಸುವಂತ ಕಾರ್ಯಕ್ರಮ ಆಗಲೇಬೇಕು. ಸಂಶೋಧನೆ ಸಾಕಷ್ಟು ಮಟ್ಟಿಗೆ ನಡೀತಾ ಇದೆ, ಆದ್ರೆ ಅದನ್ನು ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಸಾಕಷ್ಟು ಪ್ರಮಾಣ ಇನ್ನೂ ಸದೃಢವಾಗಬೇಕು, ಇನ್ನೂ ರೈತರಿಗೆ ಬೆಂಬಲ ಜಾಸ್ತಿ ಆಗಬೇಕು ಅದರಿಂದ. ಹಾಗೆ ಇವತ್ತು ಮಾರುಕಟ್ಟೆ ವ್ಯವಸ್ಥೆ, ಇವತ್ತು ರೈತ ಬೆಳಿಲಿಕ್ಕೆ ತಯಾರಿದ್ದಾನೆ ಸರ್, ನನಗೆ ಇದಕ್ಕೆ ಎಷ್ಟು ಮಾರ್ಕೆಟ್ ರೇಟ್ ಸಿಗುತ್ತೆ ಅನ್ನುವಂತ ಒಂದು, ಅಂದ್ರೆ ಸಾಮಾನ್ಯ ಪದಾರ್ಥಗಳಿಗಿಂತ ಈ ಸಾವಯವ ಪದಾರ್ಥಗಳಿಗೆ ಎಷ್ಟು ಹೆಚ್ಚಿಗುತ್ತೆ ಅನ್ನೋದು ಸಿಗಬೇಕಾಗಿದೆ. ಯಾಕಂದ್ರೆ ಇಳುವರಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಅವನಿಗೆ ಹೆಚ್ಚು ಹೆಚ್ಚು ಮಾರ್ಕೆಟ್ ರೇಟ್ ಬೇಕಾಗಿದೆ. ಅದರಲ್ಲೂ ಸಹ ಇವತ್ತು ಸಪರೇಟ್ ಮಾರ್ಕೆಟ್, ಅದಕ್ಕೆ ಆದಂತ ಒಂದು ಬೇರೆಯದೇ ಆದಂತ ಒಂದು ಸಾವಯವ ತರಕಾರಿಗಳಿಗೆ ಹಣ್ಣು ಹಂಪಲಿಗೆ ಮಾರ್ಕೆಟ್ ಬೇಕು. ಅದರಿಂದ ಸಹ ಅವನಿಗೆ ಅದನ್ನು ತುಂಬಾ ಲಾಭ ಆಗ್ತದೆ. ಇವೆಲ್ಲಗಳ ಹೊರತಾಗಿ ಇವತ್ತು ನಾವು ಸಾವಯವ ಪದ್ಧತಿ, ಸಮಗ್ರ ಸಾವಯವ ಪದ್ಧತಿ ಬಗ್ಗೆ ಕೈಪಿಡಿಗಳಿಲ್ಲ. ಅದು ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಬೆಳೆಗಳನ್ನು ನಾವು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದೇವೆ. ಒಂದು ಕ್ರೋಢೀಕರಿಸಿದ ವಿಶ್ವವಿದ್ಯಾಲಯಗಳು ಮತ್ತು ಸಂಶೋಧನಾ ಸಂಸ್ಥೆಗಳು ಕ್ರೋಢೀಕರಿಸಿದಂತಹ ಒಂದು ಉತ್ತಮವಾದಂತಹ ಕೈಪಿಡಿಯ ಬಿಡುಗಡೆ ಆದಷ್ಟು ಬೇಗ ಆಗಬೇಕಾಗಿದೆ. ಇದು ಒಂದೊಂದು ಬೆಳೆಗಳಿಗೂ ಬೇಕು, ಆವಾಗ ಮಾತ್ರ ನಮ್ಮ ರೈತರಿಗೆ ಅದು ಸಕಾಲದಲ್ಲಿ ಜ್ಞಾನವನ್ನು ಕೊಟ್ಟು ಅವರಿಗೆ ಉತ್ತಮ ಪದ್ಧತಿನಲ್ಲಿ ಶಾಸ್ತ್ರೀಯವಾಗಿ ಈ ಸಾವಯವ ಪದ್ಧತಿನಲ್ಲಿ ಕೃಷಿ ಮಾಡಿಕೊಂಡು ಹೋಗ್ಲಿಕ್ಕೆ ಒಂದು ಸಾಧನೆ ಇದು ಆಗುತ್ತೆ. ಅಂದ್ರೆ ರೈತರಿಗೆ ಮಾಹಿತಿಯನ್ನು ಒದಗಿಸುವಂತ ಕೆಲಸಕ್ಕಾಗಿ ಕೈಪಿಡಿ ಬರೋದು ಬಹಳ ಮುಖ್ಯ ಅಂತೀರಿ. ಜೊತೆಗೆ ಸಂಶೋಧನಾ ಸಂಸ್ಥೆಗಳು ಇನ್ನೂ ಹೆಚ್ಚೆಚ್ಚು ಒಂದು ಕ್ರಿಯಾಶೀಲವಾಗಿ ಸಾವಯವ ಕೃಷಿ ಬಗ್ಗೆ ಸಂಶೋಧನೆ ಮಾಡಬೇಕು. ಇವತ್ತು ರೋಗಗಳಿಗೆ, ಹೊಸ ರೋಗ ಇರಬಹುದು, ಅದಕ್ಕೆ ಹೇಗೆ ಸಾವಯವ ಪದ್ಧತಿಯಿಂದ ನಾವು ಆ ರೋಗ ನಿಯಂತ್ರಣ ಮಾಡಬೇಕು, ಒಂದು ಕೀಟ ಬಂದಿದೆ ಹೇಗೆ ಮಾಡಬೇಕು, ಅದು ಎಲ್ಲಿ ಲಭ್ಯತೆ ಇದೆ ಅದರ ಬಗ್ಗೆ ಮಾಹಿತಿ ಬೇಕು. ಜೊತೆಗೆ ರೈತರು ಏನು ಪದ್ಧತಿಗಳನ್ನು ಅನುಸರಿಸ್ತಾ ಇದಾರಲ್ಲ ಆ ಪದ್ಧತಿಗಳನ್ನ ಹಾಕ್ಬೇಕು ನಾವು, ಅವುಗಳ ಮೌಲ್ಯಮಾಪನ ಕೂಡ ಆಗಬೇಕು. ಅದರದ್ದು ಎಷ್ಟು ಮಟ್ಟಿಗೆ ಅದು ವೈಜ್ಞಾನಿಕವಾಗಿ ಸರಿಯಾಗಿದೆ, ಇನ್ನೂ ಅದನ್ನ ಯಾವ ರೀತಿ ಉತ್ತಮಪಡಿಸಬಹುದು ಅದರ ಬಗ್ಗೆ ಸಂಶೋಧನೆ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ಅಂತೀರಿ. ಜೊತೆಗೆ ತಾವು ತಿಳಿಸಿದಾಗೆ ಗುಣಮಟ್ಟ ನಿಯಂತ್ರಣ ಬಹಳ ಮುಖ್ಯ. ಈಗ NPV ತಗೊಂಡ್ರೆ ನಾವು ನ್ಯೂಕ್ಲಿಯರ್ ಪಾಲಿಅಡ್ರಾಸಿಸ್ ವೈರಸ್, ಅದರಲ್ಲಿ ಇಷ್ಟು ವೈರಸ್ ಕಣಗಳು ಇರಲೇಬೇಕಾಗತ್ತೆ. ಮತ್ತೆ ಜೈವಿಕ ಗೊಬ್ಬರಗಳನ್ನು ತೆಗೆದುಕೊಂಡ್ರೆ ಅದರಲ್ಲಿ ಇಷ್ಟು ಪ್ರಮಾಣದಲ್ಲಿ ಆ ಸೂಕ್ಷ್ಮಾಣುಗಳ ಸಂಖ್ಯೆ ಇರಬೇಕು, ಇಲ್ಲದೆ ಹೋದ್ರೆ ಏನು ಲಾಭ ಇಲ್ಲ, ಲಾಭ ಇಲ್ಲ, ಸುಮ್ಮನೆ ನಮ್ಮ ರೈತ ಬಾಂಧವರ ಹಣ ಪೋಲಾಗುತ್ತೆ. ಇನ್ನು ಕೊನೆಯದಾಗಿ ಡಾಕ್ಟರ್ ಹೆಗಡೆ ಅವರೇ, ಸಾವಯವ ಕೃಷಿಯನ್ನ ಸಾಕಷ್ಟು ಜನ ಅನುಸರಿಸೋದಕ್ಕೆ ಇವತ್ತು ಮುಂದೆ ಬರ್ತಾ ಇದ್ದಾರೆ, ಸಾಕಷ್ಟು ವಿದ್ಯಾವಂತ ಯುವಕರು ಇವತ್ತು ಏನು ಈ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರ ಅಂತೀವಲ್ಲ, ಅವರು ಕೂಡ ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಇಂತಹ ಸಾವಯವ ಪದ್ಧತಿಯಲ್ಲಿ ತೋಟಗಾರಿಕೆಯನ್ನು ಮಾಡೋದಕ್ಕೆ ಆಸಕ್ತಿ ಇರುವಂತವರಿಗೆ ತಮ್ಮ ಕಿವಿ ಮಾತುಗಳು ಏನೇನು ಅಂತೀರಿ? ಇವತ್ತು ನಮ್ಮ ಭಾರತದ ಜನಸಂಖ್ಯೆ ಸುಮಾರು 135 crore. ನಾವು ಇವತ್ತು 275 million tons ಆಹಾರ ಉತ್ಪಾದನೆ, 285 million tons ತೋಟಗಾರಿಕೆ ಉತ್ಪಾದನೆ ಮಾಡ್ತಾ ಇದ್ದೇವೆ. ಇನ್ನು ಬರುವಂತಹ ದಿವಸಗಳಲ್ಲಿ ನಮ್ಮ ಬೆಳೆಯುತ್ತಿರುವ ಜನಸಂಖ್ಯೆಗೆ ಇನ್ನೂ ಹೆಚ್ಚಿನ ಆಹಾರ ಉತ್ಪಾದನೆ ಆಗಬೇಕಾಗಿದೆ, ಅವಶ್ಯಕತೆ ಇದೆ. ಅದು ಈಗ ನಮ್ಮ ಜನರಲ್ಲಿ ಏನಾಗಿದೆ ಅಂದ್ರೆ, ಸಾಮಾನ್ಯರಿಗೆ ಜನರಲ್ಲಿ ಆಹಾರದ ಗುಣಮಟ್ಟ ಒಳ್ಳೆ ಉತ್ತಮವಾಗಿರಬೇಕು, ನಮ್ಮ ಆರೋಗ್ಯ ಕಾಪಾಡಲಿಕ್ಕೆ ಅದು ಪೂರಕವಾಗಿರಬೇಕು ಆಹಾರ. ಇವತ್ತು ಎಲ್ಲರೂ ತರಕಾರಿ ಮತ್ತು ಹಣ್ಣುಗಳನ್ನು ಉಪಯೋಗಿಸುವಂತ ಒಂದು ವ್ಯವಸ್ಥೆ ಬಂದಿದೆ. ಮೊದಲಿನ ಕಾಲದಲ್ಲಿ ನಾವು ಆಸ್ಪತ್ರೆಗೆ ಹೋಗಬೇಕಾದ್ರೆ, ದವಾಖಾನೆಗೆ ಹೋಗಬೇಕಾದ್ರೆ ಮಾತ್ರ ಹಣ್ಣನ್ನು ತಗೊಂಡು ಹೋಗ್ತಿದ್ವಿ. ಇವತ್ತು ಆ ಪ್ರಮೇಯ ಇಲ್ಲ, ಎಲ್ಲಾ ಸಮಯದಲ್ಲಿ ಹಣ್ಣುಗಳು ಲಭ್ಯವಾಗ್ತದೆ. ಪ್ರತಿ ವರ್ಷದ ಎಲ್ಲಾ ತಿಂಗಳುಗಳಲ್ಲಿ ನಮಗೆ ವಿವಿಧ ಹಣ್ಣುಗಳು ತರಕಾರಿಗಳು ಸಿಗ್ತಾ ಇದೆ. ಈ ಹೆಚ್ಚುತ್ತಿರುವ ಜನಸಂಖ್ಯೆ, ಹೆಚ್ಚುತ್ತಿರುವ ಜನರಲ್ಲಿ ಬಂದಿರುವಂತ ಆಹಾರದ ಬಗ್ಗೆ ಕಾಳಜಿ, ಇವುಗಳನ್ನ ಸ್ಪಂದಿಸಲಿಕ್ಕೆ ಇವತ್ತು ಸಾವಯವ ಕೃಷಿ ಬೇಕು. ಆದರೆ ಸಾವಯವ ಕೃಷಿ ಒಂದು ಕ್ರಾಂತಿ ರೂಪದಲ್ಲಿ ಆಗೋದು ಬೇಡ. ಇವತ್ತೇ ನಾವು ಉಪಯೋಗಿಸಿಕೊಂಡು ಇನ್ನೊಂದು ವರ್ಷದಲ್ಲಿ ಎಲ್ಲಾ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಕ್ಷೇತ್ರ ಸಾವಯವ ರೂಪದಲ್ಲಿ ಆಗಬೇಕು ಅಂತ ಒಂದು ಕಷ್ಟ. ಅದೊಂದು ಪರಿವರ್ತನಾ ಮಾರ್ಗ ಆಗಬೇಕು. ಅದು ನಾವು ನಿಧಾನವಾಗಿ ಒಂದು ಸಾವಯವ ಕ್ರಮೇಣವಾಗಿ ಸಾವಯವ ಕೃಷಿ ಕಡೆ ಹೋಗಬೇಕು. ಇದು ಸಾವಯವ ಕೃಷಿ ಇವತ್ತೊಂದು ಬೆಡಗಿನ ರೂಪದಲ್ಲಿ, ಪ್ರಚಾರ ರೂಪದಲ್ಲಿ, ಬರೀ ನಮಗೊಂದು ಅದಕ್ಕೆ ಪ್ರಚಾರ ತಗೊಳ್ಬೇಕು ಅನ್ನುವಂತ ಕೃಷಿ ಆಗಬಾರ್ದು. ಅದೊಂದು ಜೀವನ ಶೈಲಿ ಆಗಬೇಕು. ಬರುವಂತ ದಿವಸದಲ್ಲಿ ಈ ಸಾವಯವ ಕೃಷಿಯನ್ನ ಸ್ವಾವಲಂಬಿ ಕೃಷಿ, ಸುಸ್ಥಿರ ಕೃಷಿ. ಯಾಕೆಂದ್ರೆ ನಾವಿವತ್ತು ಸಾವಯವ ಕೃಷಿ ಏಕೆ ಮಾಡಬೇಕು ಅಂತಿದ್ರೆ, ಕೃಷಿ ವೆಚ್ಚ ಕಡಿಮೆ ಮಾಡ್ಕೊಳ್ಬೇಕು. ಅದ್ರ ಸಂಗಡ ನಾವೇನು ಇಳುವರಿ ಬೇಕು ನಮಗೆ ಆಹಾರ ಉತ್ಪಾದನೆ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಅದನ್ನ ಒಂದೇ ಮಟ್ಟದಲ್ಲಿ ಇಟ್ಕೊಳ್ಬೇಕು. ಇದನ್ನೆಲ್ಲ ನೋಡಿಕೊಂಡು ಸಾವಯವ ಕೃಷಿ ಪೂರಕ ಕೃಷಿಯಾಗಿ ಮಾಡಿಕೊಂಡು ಇನ್ನು ಬರುವಂತ ದಿವಸದಲ್ಲಿ ಇದರ ಬಗ್ಗೆ ನಾವು ಹೆಚ್ಚಿನ ಒತ್ತು ಕೊಟ್ಟುಕೊಂಡು ಮಾಡುವುದರಿಂದ ಸಾಕಷ್ಟು ನಮಗೆ ಲಾಭ ಇದೆ. ಈಗ ಸಾವಯವ ಕೃಷಿಗೆ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸಾಕಷ್ಟು ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ ಮತ್ತು ಅನುಕೂಲತೆಗಳು ಸಾಕಷ್ಟು ಇದೆ. ಆದ್ರಿಂದ ನಮ್ಮ ರೈತ ಬಾಂಧವರು ವಿಶೇಷವಾಗಿ ಇದನ್ನ ಸ್ವಾವಲಂಬಿ ಕೃಷಿಯಾಗಿ ಪರಿವರ್ತನೆ ಮಾಡ್ಕೋಬೇಕು ಈ ಸಾವಯವ ಪರಿಕರಗಳನ್ನೆಲ್ಲ ತಮ್ಮ ಪರಿಸರದಲ್ಲೇ ಉತ್ಪಾದನೆ ಮಾಡ್ಕೊಳ್ಳೋತ್ರ ಗಮನ ಕೊಡಬೇಕು. ಅದರಿಂದ ಖರ್ಚು ಕಡಿಮೆ ಆಗುತ್ತೆ, ಆ ಒಂದು ಬರುವಂತ ಆದಾಯ ಕೂಡ ಹೆಚ್ಚಾಗುತ್ತೆ. ಅದಲ್ಲದೆ ಇವತ್ತು ನಾವು ಈ ಹೈನುಗಾರಿಕೆ ಅಥವಾ ಪ್ರಾಣಿಗಳ ಪಾಲನೆ ಇಲ್ಲದಂತ ಕೃಷಿ ಸ್ವಾವಲಂಬಿ ಕೃಷಿ ಅಥವಾ ಈ ಸಾವಯವ ಕೃಷಿಗೆ ಆಗೋದಿಲ್ಲ. ಆದ್ರಿಂದ ಯಾವ ಕೃಷಿಕರು ಅದನ್ನು ಸ್ವಾವಲಂಬಿ ಕೃಷಿ ಮಾಡಬೇಕು, ಉತ್ತಮವಾದಂತ ಸಾವಯವ ಕೃಷಿ ಮಾಡಬೇಕು ಅಂತಿದ್ರೆ ಅದರಲ್ಲಿ ವಿವಿಧವಾದ ಪ್ರಾಣಿಗಳ ಪಾಲನೆ ಮಾಡ್ಕೊಂಡು ಹೋಗಬೇಕು. ಯಾಕಂದ್ರೆ ಅವರಿಗೆ ಸಾವಯವ ಗೊಬ್ಬರ ಬಹಳ ಮುಖ್ಯವಾಗುತ್ತೆ. ಇವತ್ತು ಜೀವಾಮೃತ ಅಂತ ಮಾಡ್ತಾರೆ, ಬೀಜಾಮೃತ ಅಂತ ಮಾಡ್ತಾರೆ, ಇದಕ್ಕೆಲ್ಲ ಅವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಗಣಿ ಗಂಜು ಇದೆಲ್ಲ ಬೇಕು. ಹಾಗೆ ಸರ್, ಇವತ್ತು ನಾವು ಇವತ್ತು ಬೇವಿನ ಹಿಂಡಿ ಮತ್ತು ಬೇವಿನ ಗಿಡವನ್ನು ವ್ಯಾಪಕವಾಗಿ ಉಪಯೋಗಿಸ್ತಾ ಇದ್ದೇವೆ. ಯಾವುದೇ ಇಲಾಖೆ ಸಹ ಅದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒತ್ತು ಕೊಟ್ಟಂತ ಕಾಣುತ್ತಾ ಇಲ್ಲ. ಅದನ್ನು ಇಂದು ಉತ್ತಮ ಸಸ್ಯಗಳನ್ನ ಹೆಚ್ಚು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿಕೊಂಡು ಅದರ ಬೆಳವಣಿಗೆಗೂ ನಮ್ಮ ಸರ್ಕಾರ ಗಮನ ಹರಿಸಬೇಕು. ಅಂದ್ರೆ ಈ ಜೈವಿಕ ಇಂಧನ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಬೆಳೆಗಳಿಗೆ ಸ್ವಲ್ಪ ಮಟ್ಟಿನ ಒತ್ತು ಕೊಡಬೇಕು, ಒತ್ತು ಕೊಡ್ತಾ ಇದ್ದಾರೆ. ಅಂದ್ರೆ ಬೇವು, ಹೊಂಗೆ, ಹಿಪ್ಪೆ ಇಂತ ಇನ್ನೂ ಹೆಚ್ಚೆಚ್ಚಾಗಿ ಒಂದ್ ರೀತಿ ಸಾಕಷ್ಟು ಅರಣ್ಯ ಪ್ರದೇಶ ಕೂಡ ಹೆಚ್ಚಾದಂಗೆ ಆಗುತ್ತೆ. ಇವತ್ತು ಮುಖ್ಯವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ, ಇಲ್ಲೆಲ್ಲ ಸಾವಯವ ಕೃಷಿಗೆ ಸಂಬಂಧಪಟ್ಟಾಗ ಸಾಕಷ್ಟು ಸಂಶೋಧನೆ ನಡೀತಾ ಇದೆ. ಅಲ್ಲಿಂದ ಮಾಹಿತಿ ಪಡ್ಕೋಬಹುದು, ಜೊತೆಗೆ ಕೃಷಿ ಹೌದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ರೈತ ಬಾಂಧವರೇ, ತಮಗೆ ಈ ಸಾವಯವ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ MR ಹೆಗ್ಡೆ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9845958113. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ: 9845958113. ತುಂಬಾ ಸಂತೋಷ ಡಾಕ್ಟರ್ ಹೆಗ್ಡೆ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ತೋಟಗಾರಿಕೆಯಲ್ಲಿ ಸಾವಯವ ಕೃಷಿ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗರೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ತೋಟಗಾರಿಕೆಯಲ್ಲಿ ಸಾವಯವ ಕೃಷಿ ಈ ವಿಷಯವಾಗಿ ಡಾ MR ಹೆಗ್ಡೆ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ನಾಳೆ ಇದೇ ಸಮಯಕ್ಕೆ ಕೃಷಿರಂಗದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಬೇರುಹುಳು ನಿರ್ವಹಣೆ ಈ ವಿಷಯವಾಗಿ ಡಾ GK ರಾಮೇಗೌಡ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಹಾಯ್ ಮಾಮ್. ಓ ಬಾ ಮಗಳೇ, 3 ವರ್ಷ ಆದ್ಮೇಲೆ ಇಂಡಿಯಾಗ್ ಬಂದಿದ್ದೀನಿ. ಕರ್ನಾಟಕ ಎಷ್ಟೊಂದ್ ಬದಲಾಗಿದೆ, ಬೆಂಗಳೂರ್ ಏರ್ಪೋರ್ಟ್ ಎಷ್ಟು ಸಖತ್ತಾಗಿದೆ, ಮೆಟ್ರೋನು ಇಷ್ಟ ಫಾಸ್ಟ್ ಆಗಿ ರೆಡಿ ಆಗ್ಬಿಟ್ಟಿದೆ, ಮೈಸೂರ್ ಬೆಂಗಳೂರ್ ಎಕ್ಸ್ಪ್ರೆಸ್ ವೇ ಅಂತೂ ವಾವ್ ಅನ್ಬಿಲೀವಬಲ್. ಹೆಂಗ್ ಮಾಮ್ ಇದೆಲ್ಲ? ಇಷ್ಟೇ ಅಲ್ಲ, BJP ಸರ್ಕಾರ ಬಂದ್ಮೇಲೆ ತುಂಬಾನೇ ಬದಲಾವಣೆ ಆಗಿದೆ, ಇನ್ಮೇಲೆ ನಿನಗೆ ಗೊತ್ತಾಗುತ್ತೆ. ಅಮೇಝಿಂಗ್ ಮಾಮ್. ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ, BJPಯೇ ಭರವಸೆ, BJPಗೆ ವೋಟ್ ಮಾಡಿ. भैया जी, एक चाय का पैकेट देना. ये लीजिए, 50 रुपए दीजिए. रुकिए, मुझे MRP चेक करने दीजिए. MRP? जी, MRP और उसके अलावा और भी बहुत कुछ चेक करना होता है, जैसे वेट, क्वांटिटी, कंज्यूमर केयर नंबर, फूड प्रोडक्ट्स और कॉस्मेटिक की बेस्ट बिफोर डेट. इतना कुछ? हाँ, हर जागरूक उपभोक्ता को पता होना चाहिए कि पैकेज्ड कमोडिटी की खरीदारी हमेशा उस पर लिखी जानकारी देखकर ही करनी चाहिए. उपभोक्ता मामले विभाग, भारत सरकार. ಕೃಷಿ ರಂಗದಲ್ಲಿ ಈಗ ಕೇಳೋಣ ಜನಪದ ಗೀತೆ, ಬಂಡ್ಲಹಳ್ಳಿ ವಿಜಯ್ ಕುಮಾರ್ ಮತ್ತು ಸಂಗಡಿಗರಿಂದ. ಲೋಕದಯ್ಯ ದೇವಾನ್ಸಯ್ಯ, ಸೋಲೀಸಬೇಡ ಗೆಲಿಸಯ್ಯ, ಸೋಲೀಸಬೇಡ ಗೆಲಿಸಯ್ಯ, ಸೋಲೀಸಬೇಡ ಗೆಲಿಸಯ್ಯ. ಭೂಲೋಕದಯ್ಯ ದೇವಾನ್ಸಯ್ಯ, ಸೋಲೀಸಬೇಡ ಗೆಲಿಸಯ್ಯ, ಸೋಲೀಸಬೇಡ ಗೆಲಿಸಯ್ಯ, ಸೋಲೀಸಬೇಡ ಗೆಲಿಸಯ್ಯ. Thank you. ಮುತ್ತಿನ ಗಿರಿಯೋ ಪಡುಲ ಚಿನ್ನದ ಗಿರಿಯೋ ಮೂಡ ಮುತ್ತಿನ ಗಿರಿಯೋ ಪಡುಲ ಚಿನ್ನದ ಗಿರಿಯೋ ಸೋಲಿಗ ರಾಶಿ ಮೇ ಸಿರಿಹಾರಿ ಸೋಲಿಗ ರಾಶಿ ಮೇ ಸಿರಿಹಾರಿ ತಿಮ್ಮಪ್ಪ ಸೋಲಿಗ ರಾಶಿ ಮೇ ಸಿರಿಹಾರಿ ತಿಮ್ಮಪ್ಪ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಭೂಲೋಕದಯ್ಯ ದೇವಾನಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗುಡಿಯೋನೆ ಮುತ್ತಿ ನಾರತ ದೋನೆ ಚಿನ್ನದ ಗುಡಿಯೋನೆ ಮುತ್ತಿ ನಾರತ ದೋನೆ ಕಣ್ಹುಲಿಯ ಮೇಲೆ ಮೆರೆಯೋನೆ ಕಣ್ಹುಲಿಯ ಮೇಲೆ ಮೆರೆಯೋನೆ ಮಾದಯ್ಯ ಕಣ್ಹುಲಿಯ ಮೇಲೆ ಮೆರೆಯೋನೆ ಮಾದಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಭೂಲೋಕದಯ್ಯ ದೇವಾನಸಯ್ಯ ಸೋಲಿಸಬೇಡ ಮೇಲೆ ಬಿಳಿ ಕುದುರೆ ಏರೋನೆ ಬೆಟ್ಟ ಬೆಟ್ಟದ ಮೇಲೆ ಬಿಳಿ ಕುದುರೆ ಏರೋನೆ ಉತ್ತಂಡ ಜಗದೊಡೆಯ ಬಿಳಗಿರಿ ಉತ್ತಂಡ ಜಗದೊಡೆಯ ಬಿಳಗಿರಿ ರಂಗಯ್ಯ ಉತ್ತಂಡ ಜಗದೊಡೆಯ ಬಿಳಗಿರಿ ರಂಗಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಭೂಲೋಕದಯ್ಯ ದೇವಾನಸಯ್ಯ ಸೋಲಿಸಬೇಡ ಬಂಡಳ್ಳಿ ವಿಜಯಕುಮಾರ್ ಮತ್ತು ಸಂಗಡಿಗರಿಂದ ಜನಪದ ಗೀತೆಯನ್ನು ಕೇಳಿದ್ರಿ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಉದರಗಡದ